ವೆರೈಟಿಗಳು ತಮಗೆ ಸಿಗ್ತಾ ಇದ್ದಾವೆ, ಮತ್ತೆ ಬೇರೆ ಬೇರೆ ವೆರೈಟಿಗಳು ಕೂಡ ತಮಗೆ ಇಲ್ಲಿ ಸಿಗ್ತಾ ಇದ್ದಾವೆ. ಸುಮಾರು 3 ವರ್ಷಗಳಿಂದ ಈ ಹೈಟೆಕ್ ನರ್ಸರಿಯನ್ನ ಮಾಡ್ತಾ ಬಂದಿರುವಂತಹ ಸಚಿನ್ ಬಾಲ್ಗೊಂಡ್ ಅವರು ನಮ್ಮ ಜೊತೆಗಿದ್ದಾರೆ. ಸಚಿನ್ ಬಾಲ್ಗೊಂಡ್ ಅವರು ಕೃಷಿ ಡಿಪ್ಲೊಮಾ ಮಾಡಿ ಈ ನರ್ಸರಿಯನ್ನ ಶುರು ಮಾಡಿದಂಥವರು. ಸಾಕಷ್ಟು ಅನುಭವ ಈ 3 ವರ್ಷಗಳಲ್ಲಿ ಅವರು ಪಡೆದುಕೊಂಡಿದ್ದಾರೆ. ಇಲ್ಲಿ ಈ ಹಣ್ಣಿನ ವೆರೈಟಿ ಇಲ್ಲ ಅಂತಲ್ಲ, ನಮ್ಮಲ್ಲಿ ಏನು ಹಣ್ಣುಗಳನ್ನು ನೀವು ಹೆಸರು ಹೇಳ್ತೀರಿ ಅಂತ ಎಲ್ಲ ಹಣ್ಣುಗಳ ಸಸಿಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಮತ್ತು ಈ ನರ್ಸರಿ ನಮ್ಮ ಸುತ್ತಮುತ್ತಲಿನ ರೈತರಿಗೆ ಬಹಳ ಒಳ್ಳೆಯ ಒಂದು ಸೇವೆಯನ್ನು ಒದಗಿಸ್ತಾ ಇದೆ ಅನ್ನುವಂಥ ಮಾತನ್ನು ಸಚಿನ್ ಅವರು ಹೇಳ್ತಾ ಇದ್ದಾರೆ. ಯುವ ಕೃಷಿ ಉದ್ಯಮಿ ಸಚಿನ್ ಅವರು, ಅವರ ಅನುಭವಗಳನ್ನು ನಾವು ಇವತ್ತಿನ ದಿವಸ ಕೇಳೋಣ. ವಿಶೇಷವಾಗಿ ಯುವಕರಿಗೆ ಅವರ ಈ ಅನುಭವ ಪ್ರೇರಣೆ ನೀಡಬಹುದು ಅಂಥೇಳಿ ನಮಗೆ ಖಾತ್ರಿ ಅದ. ಸಚಿನ್ ಬಾಲ್ಗೊಂಡವರೇ ನಮಸ್ಕಾರ. ಸರ್ ನಮಸ್ತೆ. ನಾವು ಟೋಟಲ್ ಇಂದು ಹೈಟೆಕ್ ನರ್ಸರಿ ಮಾಡಿದ್ದೀವಿ ರೀ, 18 ಎಕರೆಯಲ್ಲಿ ಹೈಟೆಕ್ ನರ್ಸರಿ ಮಾಡಿದ್ದೀವಿ. ಯಾಕೆ ಹೈಟೆಕ್ ನರ್ಸರಿ ಮಾಡಿದ್ದೀವಿ ಅಂದರೆ ಈ ಬಿಜಾಪುರ, ಬಾಗಲಕೋಟೆ ಆಯಿತು, ಈ ನಾರ್ತ್ ಕರ್ನಾಟಕ ಆಯಿತು, ಇಲ್ಲೆಲ್ಲ ಹಾರ್ಟಿಕಲ್ಚರ್ ಬೆಳೆಯೋದಕ್ಕೆ ಭಾಳ ಸೂಕ್ತವಾದ ಜಮೀನು ಐತೆ ರೀ. ಹಾಗಾಗಿ ಸೂಕ್ತವಾದ ಜಮೀನಿಗೆ ಸೂಕ್ತವಾದ ಸಸಿಗಳನ್ನು ಕೊಡೋದಕ್ಕೆ ಮತ್ತು ಒಳ್ಳೆಯ ಗುಣಮಟ್ಟದ ಸಸಿಗಳನ್ನು ನಮಗೆ ಇಲ್ಲಿ ಯಾರೂ ಕೊಡ್ತಿದ್ದಿಲ್ಲ ರೀ. ಯಾಕಂದರೆ ನಾವು ರೈತರು, ನಾವು ಫಸ್ಟ್ ಪ್ಲಾಂಟೇಷನ್ ಮಾಡಬೇಕಂದಾಗ ನಾವೇನು ಮಾಡಿದ್ವಿ, ಸಸಿಗಳನ್ನು ಹುಡ್ಕೊಂಡು ರಾಜಮಂಡ್ರಿ ಅಥವಾ ಆಂಧ್ರ ಪ್ರದೇಶ ಹಿಂಗೆ ಬೇರೆ ಸ್ಟೇಟ್ಗಳ ಮೇಲೆ ಅವಲಂಬನೆ ಮಾಡ್ತಿದ್ವಿ. ಬಟ್ ಈ ಸದ್ಯಕ್ಕೆ ನಾವು ಯಾಕೆ ಇಲ್ಲಿ ರೈತರಿಗೆ ಸಸಿಗಳನ್ನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರಥಮ ಬಾರಿಗೆ ನಾವು ನರ್ಸರಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ರೀ. ಈಗ ಟೋಟಲ್ ಆಗಿ ನರ್ಸರಿಯನ್ನು ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು ರೀ. ನಾವು ಯಾವ ರೀತಿ ನರ್ಸರಿಯನ್ನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಮಗೆ ರೈತರೇ ಪ್ರೇರಣೆ ಆದ್ರಿ ರೀ ಪ್ರಾರಂಭ ಮಾಡೋದಕ್ಕೆ. ಯಾಕೆ ಪ್ರೇರಣೆ ಆದ್ರೆ ಅಂದರೆ, ಯಾಕಂದರೆ ನಾವು ಪ್ಲಾಂಟೇಷನ್ ಮಾಡ್ಬೇಕಂತೇಳಿ, ಪೇರು ಪ್ಲಾಂಟೇಷನ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ ರೀ. ನಮಗೆ ಸಸಿಗಳನ್ನು ಹುಡುಕ್ತಾ ಇದ್ದೀವಿ ನಾವು, ಎಲ್ಲಿ ಸಿಗ್ತಾವ ಎಲ್ಲಿ ಸಿಗ್ತಾವ ಅಂತೇಳಿ. ನಮಗೆ ಒಂದೊಂದು ಸಸಿ ರೇಟು ವ್ಯಾಪಾರಸ್ಥರಿಗೆ ಕೇಳಿದಾಗ 180-150 ಈ ರೇಂಜಲ್ಲಿ ಹೇಳಿದ್ರಿ. ಡಿಫ್ರೆನ್ಸ್ ಭಾಳ ಆಗತ್ತಲ್ರಿ, ಯಾಕೆ ನಾವು ಈ ರೇಟು, ಒಂದು ಸಸಿ ತಯಾರು ಮಾಡೋಕೆ ಎಷ್ಟು ಖರ್ಚಾಗ್ತದೆ, ಎಷ್ಟು ಲಾಭ ಇಟ್ಕೊಂಡು ಮಾರ್ತಾರೆ ಇವರು ಅಂತೇಳಿ ನಾವೇನು ಮಾಡಿದ್ವಿ, ಬೇರೆ ಬೇರೆ ಕಡೆ ಎಲ್ಲ ವಿಚಾರ ಮಾಡಿದಾಗ ನಮಗೇನಾಯ್ತು ರೀ, 35 ರೂಪಾಯಿಗೆ ಒಂದು ಸಸಿ ಸಿಕ್ತರಿ. ನಮಗೆ 35 ರೂಪಾಯಿಗೆ ಒಂದು ಸಸಿ ಸಿಗಂಟೆ ನಾವು ಪ್ಲಾಂಟೇಷನ್ ಮಾಡಕತ್ತಂತೆ ಏನಂದ್ರು, ಎಲ್ಲ ರೈತರು ನಾವು ಸ್ವಲ್ಪ ಮಾಡ್ತೀವಿ, ನಾವೊಂದು ಸ್ವಲ್ಪ ಮಾಡ್ತೀವಿ ಅಂಥೇಳಿ ಮುಂದೆ ಬಂದಿರ್ರಿ. ಅದಕ್ಕೆ ನಾವು ಏನು ಮಾಡಿದ್ವಿ, ಅವರಿಗೆ ತರಿಸಿದ್ವಿ ಅಂಥೇಳಿ ಒಂದು 20,000 ಸಸಿಯನ್ನು ತರಿಸಿದ್ವಿ ಸರ್. 20,000 ಸಸಿ ತರಿಸಿದಾಗ ಏನಾಯ್ತು ರೀ, ನಾವು 9 ಎಕರೆ ಪ್ಲಾಂಟೇಷನ್ ಮಾಡೋರು, ಆ 20,000 ಸಸಿಯನ್ನು ತರಿಸಿದಾಗ ನಮಗೆ 1 ಎಕರೆಗೆ ಆಗಷ್ಟು ಮಾತ್ರ ಉಳಿತು, ಉಳಿದಿದ್ದೆಲ್ಲ ರೈತರು ಹೋದ್ರು, ನನಗೊಂದು ಸ್ವಲ್ಪ. ಅದ ಹೋದ ರೈತರು ಇನ್ನೊಂದು ಸ್ವಲ್ಪ ಜನ ರೈತರಿಗೆ ಹೇಳಿ ಅವರು ನಮಗೆ ಸಸಿ ಬೇಕಂತೇಳಿ ಮತ್ತೊಂದು ಲೋಡ್ ತರಿಸಿದ್ವಿ. ಎಷ್ಟು, 35 ರೂಪಾಯಿಗೆ ಒಂದು ಸಸಿ ತರಿಸಿ, 5 ರೂಪಾಯಿ ಟ್ರಾನ್ಸ್ಪೋರ್ಟ್ ಬಂತು, 5 ರೂಪಾಯಿ ನಾವು ಇಟ್ಟು ಕೊಟ್ವಿ. ಯಾಕಂದ್ರೆ ಸಸಿ ಫೇಲ್ ಆಗ್ತದೆ ಇದು ಮಾಡ್ತದೆ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ, ಇಟ್ಟು ಕೊಟ್ವಿ. ಅದು ಇಟ್ಟು ಕೊಡೋದ್ರಿಂದ ಏನಾಯ್ತು, ಆ ರೈತರು, ಹೋದ ರೈತರು 10-20 ರೈತರಿಗೆ ಹೇಳಿ, ಯಾಕಂದ್ರೆ ಗುಣಮಟ್ಟ ಸಸಿಗಳನ್ನ ಕೊಟ್ಟಿದ್ವಿ, 20 ರೈತರಿಗೆ ಹೇಳಿ ಆ ಸಸಿ ಬೇಕು, ಈ ಸಸಿ ಬೇಕು ಅಂತೇಳಿ ನಮಗೆ ವಾಪಸ್ ಕೇಳಾಕತ್ರು. ಯಾಕಪ್ಪ ಇಷ್ಟೆಲ್ಲ ಸಸಿ ರೈತರಿಗೆ ಅವಶ್ಯಕತೆ ಅದ, ಈ ಭಾಗದಲ್ಲಿ ಯಾಕೆ ಹಾರ್ಟಿಕಲ್ಚರ್ ನರ್ಸರಿ ಇಲ್ಲ ಅಂದ್ರೆ, ಇದಾವು ಯಾವ ರೀತಿ ತರ್ತಾರ ಅಂದ್ರೆ ಬೇರೆ ಕಡೆಯಿಂದ ತಂದು ಮಾರ್ತಾರ, ಮತ್ತ ಏನಾಗ್ತದ, ಒಂದು ಗುಣಮಟ್ಟದ ಸಸಿ ಇರ್ತದ ಅಂತೇಳಿ ಗೊತ್ತಿರಂಗಿಲ್ಲ, ಅದೇ ವೆರೈಟಿ ಇರ್ತದ ಅಂತೇಳಿ ಗೊತ್ತಿರಂಗಿಲ್ಲ, ಯಾಕಂದ್ರೆ ಕೊಟ್ಟು ಹೋಗ್ಬಿಡ್ತಾರ. ನಾವು ಏನ್ ಮಾಡಿದ್ವಿ, ಯಾಕೆ ಈ ರೈತರಿಗೆ ಕೊಡಬಾರ್ದು ಗುಣಮಟ್ಟದ ಸಸಿಯನ್ನ, ಯಾಕೆ ಕೊಡಬಾರ್ದು, ಯಾಕೆ ರೈತರು ಎಲ್ಲಿ ಮೋಸ ಹೊಂಟಾರ ಅನ್ನೋ ಉದ್ದೇಶಕ್ಕೆ ಕೆಲವೊಂದಿಷ್ಟು ನಾವು ರೈತರನ್ನ ನೋಡ್ತಿದ್ವಿ. ಯಾಕಂದ್ರೆ 3 ವರ್ಷ ಸಸಿಗಳನ್ನ ಬೆಳೆಸಿ 3 ವರ್ಷ ಆದ್ಮೇಲೆ ಕಿತ್ತೊಗಿತಿದ್ರೆ, ಯಾಕಂದ್ರೆ ಅದೇ ವೆರೈಟಿ ಇರ್ಲಾರ ಸರ್, ಬಂದ ಅಂದ್ರೆ ಬೇರೆನೆ ಆಗ್ತಿತ್ತದ ಹಾಕಿದ ವೆರೈಟಿ. ಇವೆಲ್ಲ ರೈತರ ನೋವುಗಳನ್ನ ನಾವು ನೋಡ್ಕೊಂಡು ಬರ್ತಿದ್ವಿ ಅಲ್ಲಿ ಸರ್, ಯಾಕೆ ನಾವು ನರ್ಸರಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ವಿ, ನಾವು ಟೋಟಲ್ ಆಗಿ ಪ್ರಥಮ ಬಾರಿಗೆ 2019 ನರ್ಸರಿನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದಿಷ್ಟು ಸಸಿಗಳನ್ನ ತರಿಸಿಟ್ವಿ. ಅದಾದ್ಮೇಲೆ ತರಿಸಿಟ್ಟಾದ್ಮೇಲೆ ಏನಾಗತ್ತೋ, ಗುಣಮಟ್ಟದ ಬೇರೆ ಕಡೆಯಿಂದ ತಂದಿದ್ವಿ ಅಂದ್ರೆ ನಮಗೆ ಖಾತ್ರಿ ಇರ್ತಿದ್ದಿಲ್ಲ ಸರ್ ರೈತರಿಗೆ ಕೊಡೋದಕ್ಕಂದ್ರೆ. ನಾವೇ ಸ್ವತಃ ತಯಾರು ಮಾಡ್ಬೇಕನ್ನೋ ಉದ್ದೇಶದಿಂದ ಏನ್ ಮಾಡಿದ್ವಿ, ಮದರ್ ಪ್ಲಾಂಟ್ ಅನ್ನ ಮಾಡ್ಕೊಂತೀವಿ ಸರ್. 9 ಎಕರೆಯಲ್ಲಿ 40 ಫ್ರೂಟ್ಸ್ ವೆರೈಟಿ ಮದರ್ ಪ್ಲಾಂಟ್ ಮಾಡ್ಕೊಂತೀವಿ ಸರ್. ನೀವು 40 ಅಂದ್ರೆ ನೀವು ಕಾಶ್ಮೀರಲ್ಲಿ ಹಿಡಿ ಆಪಲ್ ಹಿಡ್ಕೊಂಡು ಎಲ್ಲಾ ವೆರೈಟಿ, ಪ್ಯಾಷನ್ ಫ್ರೂಟ್ ಆಯ್ತು, ವಾಟರ್ ಆಪಲ್ ಆಯ್ತು, ಟೋಟಲ್ 30 ವೆರೈಟಿಯನ್ನ 40 ವೆರೈಟಿಯನ್ನ ನಾವು ಪ್ಲಾಂಟೇಷನ್ ಮಾಡಿದ್ವಿ ಸರ್. ಯಾಕಂದ್ರೆ ನಮಗೆ ಸಯಾನ್ ಅಂದ್ರೆ ಕಸಿ ಕಟ್ಬೇಕಂದ್ರೆ ಸಯಾನ್ ಬೇಕಾಗ್ತದೆ ಸರ್. ಗುಣಮಟ್ಟ ನಾವು ಬೇರೆ ಎಲ್ಲೇ ತಂದು ಏನೋ ಮಾಡಿದ್ವಿ ಅಂದ್ರೆ ರೈತರಿಗೆ ಖಾತ್ರಿ ಇರಂಗಿಲ್ಲ, ನಮಗೂ ಖಾತ್ರಿ ಇರಂಗಿಲ್ಲ. ಆ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ, ನಾವೇ ಮದರ್ ಪ್ಲಾಂಟ್ ಮಾಡ್ಕೊಂಡ್ವಿ. ಇನ್ನೊಂದು, ಆ ಮದರ್ ಪ್ಲಾಂಟ್ ಅನ್ನ ಯಾವ ರೀತಿ ಮಾಡ್ಕೊಂಡಿದ್ವಿ ಅಂದ್ರೆ, ರೈತರು ನಮ್ಮಲ್ಲಿ ಬಂದ್ರೆ ಯಾವ ಬೆಳಿ ಮಾಡಬೇಕು ಏನ್ ಮಾಡಬೇಕು ಅಂತೇಳಿ ಆ 1 ಎಕರೆ ಪ್ಲಾಟ್ ಬೈ ಪ್ಲಾಟ್ ಮಾಡ್ಕೊಂಡಿದ್ವಿ. ಅದನ್ನ ನೋಡಿದ್ರೆ ಗೊತ್ತಾಗಿಬಿಡ್ತದೆ, ಈ ವರ್ಷ ನಮ್ದು ಆಪಲ್ ಕೂಡ ಬಂದದ ಅಂದ್ರೆ ಆಪಲ್ ಕೂಡ ಇಲ್ಲಿ ಬೆಳಿಬಹುದು ಅಂತ ಪ್ರೂವ್ ಮಾಡಿ ಸಸಿಗಳನ್ನು ಕೂಡ ವಿತರಣೆ ಮಾಡ್ತಾ ಇದೀವಿ ಸರ್. ಈ ಸದ್ಯಕ್ಕೆ ನಾವು ಮಾಡ್ಬೇಕಂದ್ರೆ ಸಾಕಷ್ಟು ವ್ಯತ್ಯಾಸಗಳು ಬಂದವು, ಅಂದ್ರೆ ರೈತರು ಹಂಗ್ ಕೊಡ್ತಾರ ಹಿಂಗ್ ಕೊಡ್ತಾರ ಅಂದ್ರು. ಆದ್ರೆ ಗುಣಮಟ್ಟದ ಸಸಿಗಳನ್ನ ನಾವು ಕೊಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾತ್ರ ನಾವು ರೈತರಿಗೆ ಕೊಡಕತ್ತಿದ್ವಿ. ಯಾಕಂದ್ರೆ ನಮಗ ಒಬ್ರು ಹಿರಿಯರು ಹೇಳ್ತಿದ್ರಿ, ಏನ್ ಹೇಳ್ತಿದ್ರ, ಹಕ್ಕಿಯ ಕಲರವ ಕೇಳ್ಬೇಕಂದ್ರೆ

ಕ್ಯಾಬ್ ಆಗಲಿ, ಪೇರು ಆಗಲಿ, ಅಂಜೂರ ಆಗಲಿ, ಇಂಥವೆಲ್ಲ ಲೋ ಮೇಂಟೆನೆನ್ಸ್ ಕ್ರಾಪ್ಗಳನ್ನು ನಾವು ಗೈಡ್ ಮಾಡ್ತೀವಿ ಸರ್. ಪ್ಲಾಂಟೇಷನ್ ಮಾಡುವಾಗ ಅವ್ರಿಗೆ ಕೂಡ ಹೇಳ್ತೀವಿ ಸರ್, ಅವ್ರ ಮಣ್ಣ ಸಾಯಿಲ್ ಟೆಸ್ಟ್ ಮಾಡ್ಸ್ಕೊಂಡು ಬರಕ್ಕೆ ಹೇಳ್ತೀವಿ ಯೂನಿವರ್ಸಿಟಿ ಹೋಗಿ. ಸಾಯಿಲ್ ಟೆಸ್ಟ್ ಮಾಡ್ಸ್ಕೊಂಡು ಬಂದಮೇಲೆ ಆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನೋಡಿನೂ ಕೂಡ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಮತ್ತು ಅದೇ ರೀತಿ ನಾವು ರೈತರು ಬಾ ಅಂದರೆ ಅವ್ರ ತೋಟಗಳಿಗೆ ವಿಸಿಟ್ ಮಾಡಿ ಕೂಡ ಅವ್ರನ್ನ ಲ್ಯಾಂಡ್ ನೋಡಿ ಯಾವ ರೀತಿ ಮಾಡಬೇಕು, ಡ್ರಿಪ್ ಯಾವ ರೀತಿ ಮಾಡಬೇಕು, ಅದೆಲ್ಲ ಟೋಟಲ್ ಆಗಿ ಪ್ಲಾಂಟೇಷನ್ ಹಿಡಿದು ಡ್ರಿಪ್ಪಿಂಗು ಮತ್ತು ಕಾಯಿ ಕಟಿಂಗ್ ಯಾವ ರೀತಿ ಮಾಡಬೇಕು, ಅದೇ ರೀತಿಯಾಗಿ ಮಾರ್ಕೆಟ್ ಒಯ್ಯೋವರೆಗೆ ಕೂಡ ಅವರಿಗೆಲ್ಲ ಗೈಡ್ಲೈನ್ಸ್ ಮಾಡ್ತೀವಿ ಸರ್. ಯಾಕಂದ್ರೆ ರೈತರಿಗೆ ಹೊಸ ಬೆಳೆಯನ್ನು ಮಾಡಿದಾಗ ಅನುಭವ ಭಾಳ ಕಡಿಮೆ ಇರ್ತದೆ ಸರ್. ನಾವು ಗೈಡ್ಲೈನ್ಸ್ ಮಾಡಲಿಲ್ಲ ಅಂದರೆ ಸಸಿ ಕೊಟ್ಟ ನಂತರ ಅವರು ಸಸಿ ನಾಟಿ ಮಾಡಿ ಫೇಲ್ ಆದ್ರಂದ್ರೆ ಅದು ನಮಗೆ ರಾಂಗ್ ಗೈಡ್ಲೈನ್ಸ್ ಹೋದಂಗೆ ಆಗ್ತದೆ ಸರ್. ಹಾಗಾಗಿ ನಾವೇನು ಮಾಡ್ತೀವಿ, ಸ್ಟಾರ್ಟಿಂಗ್ ಪ್ಲಾಂಟೇಷನ್ ಹಿಡಿದು ರೈತರು ನಮ್ಮಲ್ಲಿ ಟಚ್ ಅದಾರ ಸರ್. ಯಾಕಂದ್ರೆ ಈಗ ಸಾಕಷ್ಟು ಅಂತರ್ಜಲ ನಾವು ಮುಂದುವರೆದ ನಾವೆಲ್ಲ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀವಿ. ಆ ಗ್ರೂಪ್ಗಳನ್ನು ಮಾಡಿ ಏನು ಮಾಡ್ತಿದ್ದೀವಿ, ರೈತರೆಲ್ಲ ಅದಕ್ಕೆ ನಮಗೆ ಹಿಂಗೆ ಡಿಸೀಸ್ ಬಂದರೆ ಆ ಗ್ರೂಪಲ್ಲಿ ಹಾಕ್ತಾರೆ, ನಾವು ಇಮಿಡಿಯೇಟ್ಲಿ ಅವರಿಗೆ ಯಾವ ಡಿಸೀಸ್ ಬಂದದ ಏನು ಬಂದದ ಅಂತೇಳಿ ಇಮಿಡಿಯೇಟ್ಲಿ ನಾವು ಅವ್ರಿಗೆ ರೈತರಿಗೆ ತಿಳಿಸ್ತೀವಿ ಸರ್. ಅದೇ ರೀತಿ ಸಾಕಷ್ಟು ಜನ ನಮ್ಮಲ್ಲಿ ಓದು ಹಣ್ಣುಗಳನ್ನು ಮಾರಿದವ್ರ ರೈತರು ಸಾಕಷ್ಟು ಜನ ಇದ್ದಾರೆ ಸರ್, ಲಾಭನೂ ಆಗ್ಯದ. ಹಂಗಾಗಿ ರೈತರು ನಮ್ಮಲ್ಲಿಂದ ಓದ ರೈತರು ಬಹಳಷ್ಟು ಖುಷಿಯಾಗಿದ್ದಾರೆ ಸರ್. ಈಗ ರೈತರು ಅಡ್ವಾನ್ಸ್ ಆಗಿ ನಿಮಗೆ ಇಷ್ಟು ಸಸಿ ಬೇಕು ಅಂತ ಹೇಳಿ ಆರ್ಡರ್ ಕೊಡಬೇಕು ಅಥವಾ ನಿಮ್ಮಲ್ಲಿ ಯಾವತ್ತು ಸಿಗ್ತಾವ, ಯಾರು ಬಂದರೂ ನೀವು ಅವ್ರಿಗೆ ಸಪ್ಲೈ ಮಾಡುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಅದನ್ನು ಹೆಂಗೆ ಸರ್? ಟೋಟಲ್ ಆಗಿ ಯಾವ ರೀತಿ ಇರ್ತದೆ ಅಂದ್ರೆ ಸರ್, ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿ ಹೇಳಿದಾಗ ಅವರಿಗೆ ರೇಟ್ ಕಡಿಮೆ ಮಾಡಿಕೊಡ್ತೀವಿ ಸರ್. ಒಂದಿಷ್ಟು ರೇಟ್ ಯಾಕೆ ಕಡಿಮೆ ಮಾಡ್ತೀವಿ ಅಂದ್ರೆ, ಬುಕ್ಕಿಂಗ್ ಮಾಡಿದಾಗ ಏನಾಗ್ತದೆ ಅವರಿಗೋಸ್ಕರ ಅಂತೇಳಿ ಸಸಿ ಮಾಡಿರ್ತೀವಲ್ಲ ಸರ್, ಹಂಗಾಗಿ ಏನ್ ಮಾಡಿರ್ತೀವಿ ಅವ್ರಿಗೆ ಒಂದು ರೀಸನೇಬಲ್ ರೇಟ್ ಆಗ್ತದೆ ಸರ್. ಮತ್ತೆ ಡೈರೆಕ್ಟ್ ಆಗಿ ಬಂದು ನಮಗೆ ಸಸಿ ಬೇಕು ಅಂದಾಗ ಸ್ವಲ್ಪ ರೇಟ್ ವೇರಿಯೇಷನ್ ಆಗ್ತಿರ್ತದೆ ಸರ್, 1 ರೂಪಾಯಿ 2 ರೂಪಾಯಿ ಅಂದ್ರೆ ಬುಕ್ಕಿಂಗ್ ಮಾಡಿದ್ರೆ 1-2 ರೂಪಾಯಿ ಕಡಿಮೆ ಆಗ್ತಿರ್ತದೆ ಸರ್. ಯಾಕಂದ್ರೆ ಅವ್ರಿಗೋಸ್ಕರ ನಾವು ಸಸಿ ಮಾಡಿ ಇದು ಮಾಡಿ ಅವ್ರಿಗೆ ಕೊಡಬೇಕಂತೇಳಿ ಮಾಡ್ತೀವಿ. ಈಗ ನಾವು ಎಕ್ಸ್ಟ್ರಾ ಮಾಡಿ ಏನು ಇಟ್ಟಿರ್ತೀವಿ ಇರ್ತದೆ ಸರ್, ಸಾಕಷ್ಟು ಸಸಿಗಳು ಒಂದು 5,000, 10,000, 20,000 ಗಟ್ಟಲೆ ನಾವು ಎಕ್ಸ್ಟ್ರಾ ಸಸಿಗಳನ್ನು ಕೂಡ ವರ್ಷ ಮಾಡ್ತೀವಿ ಸರ್. ಹೋದ ವರ್ಷ ನಾವು ಹೆಚ್ಚು ಕಡಿಮೆ ಒಂದು 5,00,000 ಸಸಿವರೆಗೆ ಕೊಟ್ಟಿದ್ದೀವಿ ಸರ್. ಈ ವರ್ಷ ನಮ್ಮ ನಿರೀಕ್ಷೆ ಒಂದು ಹೆಚ್ಚು ಕಡಿಮೆ 15,00,000 ಸಸಿ ವಿತರಣೆ ಮಾಡಬೇಕು ಅನ್ನೋ ಉದ್ದೇಶನೂ ಕೂಡ ಅದ ಸರ್. ನೋಡ್ಬೇಕು ಸರ್ ಯಾವ ರೀತಿ, ಯಾಕಂದ್ರೆ ಈಗ 2-3 ವರ್ಷ ಕೊರೋನಾದಿಂದ ರೈತರ ಸಂಕಷ್ಟಕ್ಕೆ ಬಹಳ ಈಡಾಗಿರ ಸರ್. ಹಂಗಾಗಿ ಸಂಕಷ್ಟಕ್ಕೆ ಈಡಾದ ನಂತರ ರೈತರಿಗೆ ಎಲ್ಲಾ ಬೆಳೆಗಳಲ್ಲಿ ಲಾಸ್ ಆಗಿದೆ ಸರ್. ಎಲ್ಲಾ ರೈತರು ಬರ್ತಾರೆ ನಮ್ಗೆ ಈ ಬೆಳೆಗಳು ಲಾಸ್ ಆಗಿದ್ರಿ ಏನ್ ಮಾಡ್ರಿ, ಯಾವ್ದು ಬೆಳೆ ಬೆಳೆಯೋನು, ಏನ್ ಮಾಡೋನು ಅಂತೇಳಿ ನಾ ಡೈರೆಕ್ಟ್ ಆಗಿ ಮದರ್ ಪ್ಲಾಂಟಿಗೆ ಕರ್ಕೊಂಡು ಹೋಗ್ತೀನಿ ಸರ್. ಯಾಕಂದ್ರೆ ನಮ್ಮ ಮದರ್ ಪ್ಲಾಂಟಲ್ಲಿ ಎಲ್ಲ 1 ಎಕರೆ ಪ್ಲಾಂಟೇಷನ್ ಮಾಡಿದೀವಿ. ಆ 1 ಎಕರೆ ಪ್ಲಾಂಟೇಷನ್ ಅಲ್ಲಿ ನೋಡ್ರಿ ಈ ಬೆಳೆದ ಹಿಂಗದ, ಇಷ್ಟು ಔಷಧಿ ತಗೋತದ, ಇಷ್ಟು ಮೇಂಟೆನೆನ್ಸ್ ಅದ, ಈ ಬೆಳೆ ಈ ಮಣ್ಣಲ್ಲಿ ನಡೀತದ ಅಂತೇಳಿ ಪ್ರತಿಯೊಂದು ಬೆಳೆಯದ ಮಾಹಿತಿಯನ್ನು ಕೊಡ್ತೀವಿ ಸರ್. ಅಲ್ಲಿ ಹೋಗಿ ಬಂದ ನಂತರ ಅವ್ರು ಡೈವರ್ಟ್ ಆಗಿ ಯಾವ ಬೆಳೆ ಮಾಡಬೇಕು ಅನ್ನೋದನ್ನು ಅಲ್ಲೇ ನಿರ್ಧಾರ ಮಾಡಿ ಬಂದ್ಬಿಡ್ತಾರೆ ಸರ್. ಅವ್ರಿಗೆ ರೈತರಿಗೆ ತೋರಿಸ್ಬೇಕು ಸರ್ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ. ನಾವು ಮದರ್ ಪ್ಲಾಂಟಲ್ಲಿ ಏನ್ ಮಾಡಿದೀವಿ, ಯಾಕಂದ್ರೆ ಸಾಕಷ್ಟು ನರ್ಸರಿಗಳಿದಾವ ತಂದು ಕೊಡ್ತಾರ, ರೈತರಿಗೆ ಯಾವ ರೀತಿ ಮಾಡಿದ್ರೆ ಲಾಭ ಆಗ್ತದ ಅನ್ನೋ ಅವ್ರಿಗೆ ತಿಳಿಸ್ಬೇಕು ಸರ್, ಯಾವ್ದು ಮಾಡಿದ್ರೆ ಲಾಭ ಆಗ್ತದ ಅಂತ. ಹಂಗಾಗಿ ನಾವು ಮದರ್ ಪ್ಲಾಂಟ್ ಮಾಡ್ಕೊಂಡು ಎಲ್ಲಾ ಟೋಟಲ್ ಆಗಿ ರೈತರು ಬಂದ್ರೆ ಪೂರ್ತಿ ಸ್ಟಾರ್ಟಿಂಗ್ ಹಿಡಿದು ಮಾರ್ಕೆಟ್ ಅವರಿಗೆ ಏನ್ ಗೈಡ್ಲೈನ್ಸ್ ಬೇಕು ಎಲ್ಲ ಕೊಡ್ತೀವಿ ಸರ್. ಸಚಿನ್ ಅವರೇ, ಬಹಳ ದೊಡ್ಡ ಉದ್ಯಮವನ್ನ ತಾವು ಹಾಕೊಂಡಿದ್ದೀರಿ, ಮತ್ತೆ ನೀವು ಏನು ಯುವ ನಿಮ್ಮ ಟೈಮ್ ಇದೆ, ಇದೇ ಸಮಯದೊಳಗೆ ನೀವು ಒಂದು ದೊಡ್ಡ ಜವಾಬ್ದಾರಿಯನ್ನ ತಗೊಂಡಿದ್ದೀರಿ, ರೈತರಿಗೆ ಒಂದು ಒಳ್ಳೆ ಸೇವೆಯನ್ನ ಕೊಡ್ತಾ ಇದ್ದೀರಿ. ಈಗೇನು ನಿಮ್ಮದ ನರ್ಸರಿ ಅದ, ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕಾಗ್ತದ? 24 ತಾಸು ಕೂಡ ಬಹುಶಃ ಇದಕ್ಕೆ ಕಡಿಮೆ ಬೀಳ್ತದ, ಅದನ್ನ ನೀವು ಕಣ್ಣ ಕಣ್ಣಿಟ್ಟು ನೋಡ್ಬೇಕಾಗ್ತದ, ಬಹಳ ಎಚ್ಚರಿಕೆ ವಹಿಸಬೇಕಾಗ್ತದ, ಕಾಳಜಿ ವಹಿಸಬೇಕಾಗ್ತದ. ನೀರಾವರಿ ಇರಬಹುದು, ಸ್ಪ್ರೇಯಿಂಗ್ ಇರಬಹುದು, ಅಥವಾ ಬೇರೆ ಬೇರೆ ಚಟುವಟಿಕೆಗಳೇನು ನಾವು ಮಾಡಬೇಕಾಗ್ತದ, ಅದನ್ನ ಕಾಲಕಾಲಕ್ಕೆ ನಾವು ಮಾಡಲೇಬೇಕಾಗ್ತದ. ಇಂಥ ಒಂದು ಸಂದರ್ಭದೊಳಗೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನರಿಗೆ ಕೌಶಲ್ಯ ಆಧಾರಿತವಾದಂತಹ ಒಂದು ತರಬೇತಿ ಇದೆ, ಮತ್ತೆ ನಿಮಗೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದನ್ನ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ನಿಜ ಸರ್, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ತಂದೆಯವ್ರನ್ನ ಲಾ ಮಾಡಿದ್ದೆ ಸರ್. ಆಕ್ಚುಲಿ ಲಾ ಮಾಡಿದಾಗ ಏನಾಯ್ತ್ರಿ, ನಮ್ಮ ತಂದೆಯವ್ರು ಹೇಳಿದ್ರಿ ಏನಂತ ಹೇಳಿದ್ರು, ನಾ ಏನ್ ಮಾಡಿದ್ದೆ ಲಾ ಮಾಡಿ ಬಂದು ಅಗ್ರಿ ಮಾಡ್ಬೇಕಂತ ಉದ್ದೇಶ ಐತ್ ಸರ್ ನನಗೆ. ನಮ್ಮ ತಂದೆಯವ್ರು ಏನಿದ್ರು ಅಂದ್ರೆ ಅದ್ರದ್ದು ಸಬ್ಜೆಕ್ಟ್ ಬೇರೆ ಆಗ್ತದೆ, ಇದೇ ಬೇರೆ ಆಗ್ತದೆ, ಏನಾದ್ರೂ ಅದನ್ನ ಬಿಟ್ಟು ಒಕ್ಕಲ್ತನ ಮಾಡಂತ ಹೇಳಿದ್ರು. ಅವಾಗ ನಾ ಏನ್ ಮಾಡಿದೆ, ಡಿಪ್ಲೊಮಾ ಅಗ್ರಿ ಮುಗಿಸ್ಕೊಂಡೆ ಸರ್. ಡಿಪ್ಲೊಮಾ ಅಗ್ರಿ ಮುಗಿಸ್ಕೊಂಡು ನಾನು ಜಾಬ್ ಹೋಗ್ಬೇಕಂತ ಮಾಡಿದೆ. ತಂದೆಯವ್ರು ಏನ್ ಹೇಳಿದ್ರು, ಜಾಬ್ ಬೇಡ, ಜಾಬ್ ಮಾಡಿ ಏನ್ ಮಾಡ್ತೀವಿ ಅಂತಂದ್ರೆ ಆದ್ರೂ ಎಕ್ಸ್ಪೀರಿಯನ್ಸ್ ಇರ್ಲಿ ಅನ್ನೋ ದೇಶಕ್ಕೆ ನಾ ಜಾಬ್ ಹೋದೆ, ಯಾವ ರೀತಿ ಇರ್ತದ ಏನ್ ಇರ್ತದ ಅಂತ ಹೇಳಿ ನೋಡ್ಕೊಕ್ಕ. ಜಾಬ್ ಮುಗಿಸಿ ಬಂದ ನಂತರ ನನಗೆ ಇಲ್ಲಿ ಉದ್ಯೋಗ ಕೊಡ್ಬೇಕು ಅನ್ನೋ ಒಂದು ಇದು ಇತ್ತು ಸರ್. ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು, ನಾವು ಇಲ್ಲೊಂದು ಏನಾದ್ರು ಚೇಂಜಸ್ ಮಾಡಬೇಕು, ನಮ್ಮ ಏರಿಯಾ ಬಿಜಾಪುರ್ ಬೆಲ್ಟ್ ಅಥವಾ ಬಾಗಲಕೋಟೆ ನಾರ್ತ್ ಕರ್ನಾಟಕ ಆಯ್ತು, ಕರ್ನಾಟಕ ಆಯ್ತು, ಏನೋ ಚೇಂಜಸ್ ಮಾಡಬೇಕು, ನಮ್ಮಿಂದ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ವಿ, ನರ್ಸರಿನ ಸ್ಟಾರ್ಟ್ ಮಾಡಿದ್ವಿ ಸರ್. ನರ್ಸರಿನ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ನಮಗೆ ಸಾಕಷ್ಟು ಪ್ರಥಮ ಬಾರಿ ಲೇಬರ್ ಪ್ರಾಬ್ಲಮ್ ಇತ್ತು. ಅದಾದ ನಂತರ ನಾವು ಸಾಕಷ್ಟು ಇಲ್ಲಿ ಲೋಕಲ್ ಲೇಬರ್ಗೆ ಒತ್ತು ಕೊಟ್ಟಿವಿ ಸರ್, ಯಾಕಂದ್ರೆ ಇಲ್ಲಿವರೆಗೆ ಕೆಲಸ ಸಿಗಲಿ. ಈ ಸದ್ಯಕ್ಕೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಒಂದು 25-30 ಲೇಬರ್ ಅನ್ನ ಕಂಟಿನ್ಯೂ ಆಗಿ ಕೆಲಸ ಕೊಡ್ತಿದ್ವಿ ಸರ್. ಮತ್ತೆ ಅದೇ ರೀತಿಯಾಗಿ ಗುಣಮಟ್ಟದ ಸಸಿಗಳಿಗೂ ಕೂಡ ಗಮನ ಕೊಡ್ತಾ ಇದ್ದೀವಿ.

ಜನ ಬಿಡಲಿಲ್ಲ ಗುಣ ನಾನಲ್ಲ ನಾ